ಕಾರ್ಯಕ್ಷಮತೆಯು ಬಲಹೀನವಾಗುತ್ತಿದೆ. ಆ ಸವಾಲುಗಳನ್ನು ಏನೆಂದರೆ, ಸೀಮಿತ ಕೌಶಲ್ಯ ಹಾಗೂ ಉತ್ಪಾದನೆ ಮತ್ತು ಪ್ಯಾಕೇಜಿಂಗ್ಗಾಗಿ ಆಧುನಿಕ ತಂತ್ರಜ್ಞಾನ ಹಾಗೂ ಯಂತ್ರೋಪಕರಣಗಳ ಕೊರತೆಯಿಂದಾಗಿ ಉತ್ಪಾದನೆ ಮತ್ತು ಹೊಸತನದ ಕೊರತೆ. ಎರಡನೆಯದಾಗಿ, ಉತ್ತಮ ನೈರ್ಮಲ್ಯ ಹಾಗೂ ತಯಾರಿಕಾ ಅಭ್ಯಾಸಗಳಂತಹ ಮೂಲಭೂತ ಅರಿವಿನ ಕೊರತೆಯೂ ಒಳಗೊಂಡಂತೆ ಗುಣಮಟ್ಟದ ಹಾಗೂ ಆಹಾರ ಸುರಕ್ಷತಾ ನಿಯಂತ್ರಣ ವ್ಯವಸ್ಥೆಗಳ ಕೊರತೆ. ಮೂರನೆಯದಾಗಿ, ಬ್ರ್ಯಾಂಡಿಂಗ್ ಹಾಗೂ ಮಾರ್ಕೆಟಿಂಗ್ ಕೌಶಲ್ಯಗಳ ಕೊರತೆ ಹಾಗೂ ಸರಬರಾಜು ಸರಪಳಿಗಳು ಇತ್ಯಾದಿಗಳೊಂದಿಗೆ ಏಕೀಕರಣಗೊಳ್ಳುವಲ್ಲಿ ಅಸಮರ್ಥತೆ. ನಾಲ್ಕನೆಯದಾಗಿ, ಬಂಡವಾಳದ ಕೊರತೆ ಹಾಗೂ ಬ್ಯಾಂಕ್ ಸಾಲದ ಕೊರತೆ. ಅಸಂಘಟಿತ ಕಿರು ಆಹಾರ ಸಂಸ್ಕರಣಾ ಘಟಕಗಳಿಗೆ ಕೌಶಲ್ಯ ತರಬೇತಿ, ಉದ್ಯಮಶೀಲತೆ, ತಂತ್ರಜ್ಞಾನ, ಸಾಲ ಹಾಗೂ ಮೌಲ್ಯ ಸರಪಳಿಯಾದ್ಯಂತ ಮಾರ್ಕೆಟಿಂಗ್ನಲ್ಲಿ ಕೈ ಆಸರೆ ಬೆಂಬಲದ ಅಗತ್ಯವಿದ್ದು, ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಸಕ್ರಿಯ ಭಾಗವಹಿಸುವಿಕೆಯನ್ನು ನಿರೀಕ್ಷಿಸುತ್ತದೆ. ಹಿಂದಿನ ದಶಕದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ರೈತ ಉತ್ಪಾದನಾ ಸಂಸ್ಥೆಗಳು ಅಂದರೆ FPOಗಳು ಹಾಗೂ ಮಹಿಳಾ ಸ್ವಸಹಾಯ ಸಂಘಗಳು SHGಗಳು ಸಂಘಟಿಸಲು ಸಾಕಷ್ಟು ಪ್ರಯತ್ನಗಳನ್ನು ಮಾಡಿವೆ. ಇದರ ಫಲವಾಗಿ ಸ್ವಸಹಾಯ ಸಂಘಗಳು ಮಿತವ್ಯಯದಲ್ಲಿ ಸಾಕಷ್ಟು ಪ್ರಗತಿಯನ್ನು ಸಾಧಿಸಿದ್ದು, ಸಾಲ ಮರುಪಾವತಿಯಲ್ಲಿ 97% NPA ಮಟ್ಟದೊಂದಿಗೆ ಅತ್ಯುನ್ನತ ಸ್ಥಾನವನ್ನು ತಲುಪಿವೆ. ಸರ್ಕಾರಗಳು ಸ್ವಸಹಾಯ ಸಂಘಗಳನ್ನು ಆಹಾರ ಸಂಸ್ಕರಣೆಯೂ ಒಳಗೊಂಡಂತೆ ವಿವಿಧ ತಯಾರಿಕೆ ಹಾಗೂ ಸೇವಾ ಕ್ಷೇತ್ರ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವಂತೆ ಮಾಡಲು ಸಾಕಷ್ಟು ಪ್ರಯತ್ನಗಳನ್ನು ಮಾಡಿವೆ. ಈ ಯೋಜನೆಯು ಅತಿ ಸಣ್ಣ ಉದ್ದಿಮೆಗಳು ಎದುರಿಸುತ್ತಿರುವ ಸವಾಲುಗಳನ್ನು ಬಗೆಹರಿಸಲು ಹಾಗೂ ಈ ಉದ್ದಿಮೆಗಳ ಉನ್ನತೀಕರಣ ಹಾಗೂ ನಿಯಮಬದ್ಧಗೊಳಿಸುವಿಕೆಯನ್ನು ಬೆಂಬಲಿಸುವಲ್ಲಿ ಸಮೂಹ ಅಂದರೆ ಗುಂಪುಗಳು ಹಾಗೂ ಸಹಕಾರಿಗಳ ಸಾಮರ್ಥ್ಯವನ್ನು ಉಪಯೋಗಿಸಲು ವಿನ್ಯಾಸಗೊಳಿಸಲಾಗಿದೆ. ಈ ಕೇಂದ್ರ ಸರ್ಕಾರವು ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವ ಈ ಯೋಜನೆಯನ್ನು June 2020 ಪ್ರಾರಂಭಿಸಿತು. ಹಾಗಾದರೆ ಈ ಯೋಜನೆಯ ಪ್ರಮುಖ ಗುರಿಗಳು ಏನು ಅಂತ ನೋಡುವುದಾದರೆ, ಆಹಾರ ಸಂಸ್ಕರಣಾ ಕೈಗಾರಿಕೆಯ ಹಾಲಿ ಅಸಂಘಟಿತ ವಲಯದಲ್ಲಿರುವ ಕಿರು ಉದ್ದಿಮೆಗಳ ಸ್ಪರ್ಧಾತ್ಮಕತೆಯನ್ನು ವೃದ್ಧಿಸುವುದು ಹಾಗೂ ವಲಯದ ನಿಯಮಬದ್ಧಗೊಳಿಸುವಿಕೆಯನ್ನು ಪ್ರೋತ್ಸಾಹಿಸುವುದು ಮತ್ತು ರೈತ ಉತ್ಪಾದಕರ ಸಂಸ್ಥೆಗಳು, ಸ್ವಸಹಾಯ ಗುಂಪುಗಳು ಹಾಗೂ ಉತ್ಪಾದಕರ ಸಹಕಾರಿಗಳಿಗೆ ಇವುಗಳ ಇಡೀ ಮೌಲ್ಯ ಸರಪಳಿಯ ಉದ್ದಗಲಕ್ಕೂ ಬೆಂಬಲ ಒದಗಿಸುವುದು. ಈ ಯೋಜನೆಯ ಪ್ರಮುಖ ಉದ್ದೇಶಗಳು ಏನು ಅಂತಂದರೆ, ಹಾಲಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಿಗಳು, FPOಗಳು, ಸ್ವಸಹಾಯ ಗುಂಪುಗಳು ಹಾಗೂ ಸಹಕಾರಿಗಳ ಸಾಲ ಸೌಲಭ್ಯವನ್ನು ಹೆಚ್ಚಿಸುವುದು, ಬ್ರ್ಯಾಂಡಿಂಗ್ ಹಾಗೂ ಮಾರ್ಕೆಟಿಂಗ್ ಅನ್ನು ಬಲಪಡಿಸುವ ಮೂಲಕ ಸಂಘಟಿತ ಸರಬರಾಜು ಸರಪಳಿಯೊಂದಿಗೆ ಏಕೀಕರಣಗೊಳಿಸುವುದು, ಈಗಿರುವ 2,00,000 ಉದ್ದಿಮೆಗಳನ್ನು ಔಪಚಾರಿಕ ಚೌಕಟ್ಟಿನೊಳಗೆ ಸೇರಿಸಲು ಬೆಂಬಲ ಒದಗಿಸುವುದು, ಸಾಮಾನ್ಯ ಸಂಸ್ಕರಣಾ ಸೌಲಭ್ಯ, ಪ್ರಯೋಗಾಲಯಗಳು, ದಾಸ್ತಾನು ಶೇಖರಣೆ, ಪ್ಯಾಕೇಜಿಂಗ್, ಮಾರ್ಕೆಟಿಂಗ್ ಹಾಗೂ ಇನ್ಕ್ಯುಬೇಷನ್ ಸೇವೆಗಳಂತಹ ಸಾಮಾನ್ಯ ಸೇವೆಗಳ ದೊರೆಯುವಿಕೆಯನ್ನು ಹೆಚ್ಚಿಸುವುದು, ಸಂಸ್ಥೆಗಳನ್ನು ಬಲಪಡಿಸುವುದು, ಆಹಾರ ಸಂಸ್ಕರಣಾ ವಲಯದಲ್ಲಿ ಸಂಶೋಧನೆ ಹಾಗೂ ತರಬೇತಿಯನ್ನು ಬಲಪಡಿಸುವುದು ಹಾಗೂ ಕೊನೆಯದಾಗಿ ಉದ್ದಿಮೆಗಳಿಗೆ ವೃತ್ತಿಪರ ಹಾಗೂ ತಾಂತ್ರಿಕ ಬೆಂಬಲ ದೊರೆಯುವಿಕೆಯನ್ನು ಹೆಚ್ಚಿಸುವುದು. ಹಾಗಾದರೆ ಈ ಯೋಜನೆಗೆ ಬಂಡವಾಳ ಹೂಡಿಕೆ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಈ ಯೋಜನೆಗೆ 2020-21 2024-25 ಸಾಲಿನವರೆಗೆ 5 ವರ್ಷಗಳಲ್ಲಿ 10,000 ಕೋಟಿ ರೂಪಾಯಿಗಳ ಹೂಡಿಕೆಯನ್ನು ಮಾಡುವ ಗುರಿಯಿದೆ. ಈ ಯೋಜನೆಯಡಿ ಬರುವ ವೆಚ್ಚಗಳನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು 60-40 ಈ ಅನುಪಾತದಲ್ಲಿ ಹಂಚಿಕೊಳ್ಳುತ್ತವೆ. ಅದೇ ರೀತಿ 90-10 ಅನುಪಾತದಲ್ಲಿ ಈಶಾನ್ಯ ಹಾಗೂ ಹಿಮಾಲಯನ್ ರಾಜ್ಯಗಳಲ್ಲಿ, 60-40 ಅನುಪಾತದಲ್ಲಿ ಶಾಸಕಾಂಗವಿರುವ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಹಾಗೂ ಇತರೆ ಕೇಂದ್ರಾಡಳಿತ ಪ್ರದೇಶಗಳಿಗೆ ಕೇಂದ್ರ ಸರ್ಕಾರ 100% ಭರಿಸುತ್ತದೆ. ಈ ಯೋಜನೆಯ ವ್ಯಾಪ್ತಿ, ಈ ಯೋಜನೆಯಡಿ 2,00,000 ಅತಿ ಸಣ್ಣ ಆಹಾರ ಸಂಸ್ಕರಣಾ ಘಟಕಗಳಿಗೆ ನೇರವಾಗಿ ಸಾಲ ಸಂಪರ್ಕವಿರುವ ಸಹಾಯಧನದೊಂದಿಗೆ ನೆರವನ್ನು ಒದಗಿಸಲಾಗುವುದು. ಈ ವಲಯದ ಬೆಳವಣಿಗೆಯ ವೇಗವನ್ನು ಹೆಚ್ಚಿಸುವ ಸಲುವಾಗಿ ಸಾಕಷ್ಟು ಬೆಂಬಲಾತ್ಮಕ ಸಾಮಾನ್ಯ ಮೂಲಭೂತ ಸೌಕರ್ಯ ಹಾಗೂ ಸಾಂಸ್ಥಿಕ ರಚನೆಗಳನ್ನು ಕಲ್ಪಿಸಲಾಗುವುದು. ಈ ಯೋಜನೆಯ ಇನ್ನೊಂದು ಪ್ರಮುಖ ಅಂಶ ಅಂತಂದರೆ, ಒಂದು ಜಿಲ್ಲೆ ಒಂದು ಉತ್ಪನ್ನ, ODOP, ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರೊಡ್ಯೂಸ್ ಅಂತ. ಈ ಯೋಜನೆಯು ಕಚ್ಚಾ ವಸ್ತುಗಳ ಖರೀದಿ, ಸಾಮಾನ್ಯ ಸೇವೆಗಳು ಹಾಗೂ ಉತ್ಪನ್ನಗಳ ಮಾರ್ಕೆಟಿಂಗ್ ಈ ಅಂಶಗಳಿಗೆ ಸಂಬಂಧಪಟ್ಟಂತೆ ಲಾಭವನ್ನು ಪಡೆಯಲು ಒಂದು ಜಿಲ್ಲೆ ಒಂದು ಉತ್ಪನ್ನ ದೃಷ್ಟಿಕೋನವನ್ನು ಅಳವಡಿಸಿಕೊಳ್ಳುತ್ತದೆ. ಈ ಯೋಜನೆಗೆ ODOP ಮೌಲ್ಯ ಸರಪಳಿ ಅಭಿವೃದ್ಧಿಗಾಗಿ ಬೆಂಬಲ ಹಾಗೂ ಮೂಲಭೂತ ಸೌಕರ್ಯದ ಸರಿಹೊಂದಿಕೆಗಾಗಿ ಚೌಕಟ್ಟನ್ನು ಒದಗಿಸುತ್ತದೆ. ಒಂದು ಜಿಲ್ಲೆಯಲ್ಲಿ ಒಂದು ಜಿಲ್ಲೆ ಒಂದು ಉತ್ಪನ್ನ, ಈ ಉತ್ಪನ್ನದ ಒಂದಕ್ಕಿಂತ ಹೆಚ್ಚಿನ ಸಂಖ್ಯೆಯ ಕ್ಲಸ್ಟರ್ಗಳು ಇರಬಹುದು. ಒಂದು ರಾಜ್ಯದಲ್ಲಿ ಒಂದಕ್ಕಿಂತ ಹೆಚ್ಚಿನ ಸಂಖ್ಯೆಯ ನೆರೆಯ ಜಿಲ್ಲೆಗಳನ್ನು ಒಳಗೊಂಡಂತಹ ODOP ಉತ್ಪನ್ನದ ಕ್ಲಸ್ಟರ್ ಸಹ ಇರಬಹುದು. ರಾಜ್ಯ ಸರ್ಕಾರಗಳು ನಶಿಸುವಂತಹ ಉತ್ಪನ್ನಗಳ ಮೇಲೆ ಗಮನ ಕೇಂದ್ರೀಕರಿಸಿದ ಒಂದು ಜಿಲ್ಲೆಗೆ ಆಹಾರ ಉತ್ಪನ್ನವನ್ನು ಗುರುತಿಸಬಹುದು. ರಾಜ್ಯ ಸರ್ಕಾರದ ವತಿಯಿಂದ ಒಂದು ಆರಂಭಿಕ ಗುರುತಿನ ಅಧ್ಯಯನವನ್ನು ಕೈಗೊಳ್ಳಬಹುದು. ODOP ಉತ್ಪನ್ನವು ನಶಿಸುವಂತಹ ಉತ್ಪನ್ನವಾಗಿರಬಹುದು ಅಥವಾ ಆ ಜಿಲ್ಲೆ ಹಾಗೂ ಪೂರಕ ವಲಯಗಳಲ್ಲಿ ಬಹುವಾಗಿ ಉತ್ಪಾದಿಸಲಾಗುವಂತಹ ಆಹಾರ ಉತ್ಪನ್ನವಾಗಿರಬಹುದು. ಇಂತಹ ಉತ್ಪನ್ನಗಳೆಂದರೆ ಮಾವು, ಆಲೂಗಡ್ಡೆ, ಲಿಚ್ಚಿ, ಟೊಮೆಟೊ, ಮರಗೆಣಸು, ಭುಜಿಯಾ, ಪೇಟ, ಹಪ್ಪಳ, ಉಪ್ಪಿನಕಾಯಿ, ಸಿರಿಧಾನ್ಯಗಳ ಆಧಾರಿತ ಉತ್ಪನ್ನ, ಮೀನುಗಾರಿಕೆ, ಕೋಳಿ, ಮಾಂಸ ಹಾಗೂ ಪಶು ಆಹಾರಗಳು. ಇದರ ಜೊತೆಗೆ ಈ ಯೋಜನೆಯಡಿ ಇತರೆ ಹಲವು ಸಾಂಪ್ರದಾಯಿಕ ಹಾಗೂ ನವೀನ ಉತ್ಪನ್ನಗಳನ್ನು ಬೆಂಬಲಿಸಬಹುದಾಗಿದೆ. ಉದಾಹರಣೆಗೆ ಜೇನು, ಬುಡಕಟ್ಟು ಪ್ರದೇಶಗಳಲ್ಲಿ ಉಪ ಅರಣ್ಯ ಉತ್ಪನ್ನಗಳು, ಅರಿಶಿನ, ನೆಲ್ಲಿ ಇತ್ಯಾದಿಗಳಂತಹ ಸಾಂಪ್ರದಾಯಿಕ ಭಾರತೀಯ ಗಿಡಮೂಲಿಕೆ ಆಹಾರ ಸಾಮಗ್ರಿಗಳು. ಕೃಷಿ ಉತ್ಪನ್ನಗಳಿಗೆ ಬೆಂಬಲವೆಂದರೆ ಅವುಗಳ ಸಂಸ್ಕರಣೆಯ ಜೊತೆಗೆ ತ್ಯಾಜ್ಯವನ್ನು ಕಡಿಮೆಗೊಳಿಸುವ ಪ್ರಯತ್ನಗಳು, ಸರಿಯಾದ ಗುಣಪರೀಕ್ಷೆ ಹಾಗೂ ಶೇಖರಣೆ ಮತ್ತು ಮಾರ್ಕೆಟಿಂಗ್ ಪ್ರಯತ್ನಗಳನ್ನು ಒಳಗೊಂಡಿವೆ. ಬಂಡವಾಳ ಹೂಡಿಕೆಗಾಗಿ ಹಾಲಿ ಇರುವ ವೈಯಕ್ತಿಕ ಕಿರುಘಟಕಗಳಿಗೆ ಬೆಂಬಲ ಒದಗಿಸುವುದಕ್ಕೆ ಸಂಬಂಧಪಟ್ಟಂತೆ ODOP ಉತ್ಪನ್ನಗಳನ್ನು ಉತ್ಪಾದಿಸುತ್ತಿರುವಂತಹ ಘಟಕಗಳಿಗೆ ಆದ್ಯತೆಯನ್ನು ನೀಡಲಾಗುವುದು. ಹೊಸ ಘಟಕಗಳಿಗೆ, ವ್ಯಕ್ತಿಗಳಿಗಾಗಲಿ ಅಥವಾ ಸಮೂಹಗಳಿಗಾಗಲಿ ಕೇವಲ ODOP ಉತ್ಪನ್ನಗಳಿಗೆ ಮಾತ್ರ ಬೆಂಬಲವನ್ನು ನೀಡಲಾಗುವುದು. ಸಾಮಾನ್ಯ ಮೂಲಭೂತ ಸೌಕರ್ಯ ಹಾಗೂ ಮಾರ್ಕೆಟಿಂಗ್ ಹಾಗೂ ಬ್ರ್ಯಾಂಡಿಂಗ್ಗಾಗಿ ಬೆಂಬಲವನ್ನು ಕೇವಲ ODOP ಉತ್ಪನ್ನಗಳಿಗೆ ಮಾತ್ರ ಒದಗಿಸಲಾಗುವುದು. ರಾಜ್ಯ ಅಥವಾ ಪ್ರಾದೇಶಿಕ ಮಟ್ಟದಲ್ಲಿ ಮಾರ್ಕೆಟಿಂಗ್ ಹಾಗೂ ಬ್ರ್ಯಾಂಡಿಂಗ್ಗಾಗಿ ಬೆಂಬಲವನ್ನು ಒದಗಿಸುವುದಕ್ಕೆ ಸಂಬಂಧಿಸಿದಂತೆ ODOP ಒಂದು ಜಿಲ್ಲೆ ಒಂದು ಉತ್ಪನ್ನ ಅಲ್ಲದಿರುವಂತಹ ಜಿಲ್ಲೆಯ ಅದೇ ಉತ್ಪನ್ನಗಳನ್ನು ಸಹ ಸೇರಿಸಿಕೊಳ್ಳಬಹುದು. ಹಾಗಾದರೆ ಈ ಕಾರ್ಯಕ್ರಮದ ಘಟಕಗಳು ಯಾವುವು ಎಂದು ನೋಡುವುದಾದರೆ, ಈ ಕಾರ್ಯಕ್ರಮ ಈ ವಲಯದ ಅಗತ್ಯಗಳನ್ನು ಈಡೇರಿಸುವಂತಹ ನಾಲ್ಕು ವಿಸ್ತಾರವಾದ ಭಾಗಗಳನ್ನು ಒಳಗೊಂಡಿದೆ. ಕಿರು ಉದ್ದಿಮೆಗಳ ವ್ಯಕ್ತಿ ಹಾಗೂ ಗುಂಪುಗಳಿಗೆ ಬೆಂಬಲವನ್ನು ಕೊಡುವುದು, ಬ್ರ್ಯಾಂಡಿಂಗ್ ಹಾಗೂ ಮಾರ್ಕೆಟಿಂಗ್ಗೆ ಬೆಂಬಲ, ಸಂಸ್ಥೆಗಳನ್ನು ಬಲಪಡಿಸಲು ಬೆಂಬಲ, ಬಲಿಷ್ಠವಾದ ಯೋಜನಾ ನಿರ್ವಹಣಾ ಚೌಕಟ್ಟನ್ನು ರಚಿಸುವುದು. ಹಾಗಾದರೆ ಈ ನಾಲ್ಕು ಕಾರ್ಯಕ್ರಮ ಘಟಕಗಳ ವಿವರ ಏನು ಅಂತಂದ ನೋಡೋದಾದರೆ, ವೈಯಕ್ತಿಕ ಕಿರು ಉದ್ದಿಮೆಗಳಿಗೆ ಬೆಂಬಲ. ವೈಯಕ್ತಿಕ ಕಿರು ಆಹಾರ ಸಂಸ್ಕರಣಾ ಘಟಕಗಳಿಗೆ ಪ್ರತಿ ಘಟಕಕ್ಕೆ ₹10 ಲಕ್ಷದ ಗರಿಷ್ಠ ಮಿತಿಯೊಂದಿಗೆ ಅರ್ಹ ಯೋಜನಾ ವೆಚ್ಚದ ಶೇಕಡ 35% ಮೌಲ್ಯದ ಸಾಲ ಸಂಪರ್ಕವಿರುವ ಬಂಡವಾಳ ಸಹಾಯಧನವನ್ನು ಒದಗಿಸಲಾಗುವುದು. ಫಲಾನುಭವಿ ಕೊಡುಗೆ ಯೋಜನಾ ವೆಚ್ಚದ ಮೇಲೆ ಕನಿಷ್ಠ 10%ದಷ್ಟಿರಬೇಕು, ಬಾಕಿ ಬ್ಯಾಂಕಿನ ಸಾಲದೊಂದಿಗೆ. ಈ ಯೋಜನೆಯಡಿ ವೈಯಕ್ತಿಕ ಕಿರು ಉದ್ಯಮಗಳ ಅರ್ಹತಾ ಮಾನದಂಡ: ಹಾಲಿ ಕಿರು ಆಹಾರ ಸಂಸ್ಕರಣಾ ಘಟಕಗಳು ಕಾರ್ಯನಿರ್ವಹಿಸುತ್ತಿರಬೇಕು. ಹಾಲಿ ಘಟಕಗಳೆಂದರೆ ODOP ಉತ್ಪನ್ನಗಳಿಗಾಗಿ ಗುರುತಿಸಿರುವಂತಹ ಘಟಕಗಳಾಗಿರಬೇಕು ಅಥವಾ ವೈಯಕ್ತಿಕವಾಗಿ ಸಂಪನ್ಮೂಲ ವ್ಯಕ್ತಿಯೇ ಪರಿಶೀಲನೆ ಮಾಡಿರುವಂತಹಗಳಾಗಿರಬೇಕು. ಉದ್ಯಮವು ಅಸಂಘಟಿತವಾಗಿರಬೇಕು ಹಾಗೂ 10ಕ್ಕಿಂತ ಕಡಿಮೆ ಸಂಖ್ಯೆಯ ಉದ್ಯೋಗಗಳನ್ನು ಹೊಂದಿರಬಾರದು. ಉದ್ಯಮವು ಜಿಲ್ಲೆಯ ಒಂದು ಜಿಲ್ಲೆ ಒಂದು ಉತ್ಪನ್ನದಲ್ಲಿ ಗುರುತಿಸಲಾಗಿರುವ ಉತ್ಪನ್ನದ ತಯಾರಿಕೆಯಲ್ಲಿ ತೊಡಗಿಸಿಕೊಂಡಿರುವುದು ಅಪೇಕ್ಷಣೀಯ. ಇತರೆ ಕಿರು ಉದ್ಯಮಗಳನ್ನು ಸಹ ಪರಿಗಣಿಸಬಹುದು. ಅರ್ಜಿದಾರರು ಉದ್ಯಮದ ಮಾಲೀಕತ್ವವನ್ನು ಹೊಂದಿರಬೇಕು. ಉದ್ಯಮವು ಮಾಲೀಕತ್ವ ಅಥವಾ ಪಾಲುದಾರಿಕೆ ಸಂಸ್ಥೆಯಾಗಿರಬೇಕು. ಅರ್ಜಿದಾರರು 18 ವರ್ಷಗಳನ್ನು ಪೂರೈಸಿರಬೇಕು ಹಾಗೂ ಕನಿಷ್ಠ 8ನೇ ತರಗತಿಯ ಶೈಕ್ಷಣಿಕ ಅರ್ಹತೆಯನ್ನು ಹೊಂದಿರಬೇಕು. ಹಣಕಾಸಿನ ನೆರವನ್ನು ಪಡೆಯಲು ಒಂದು ಕುಟುಂಬದಿಂದ ಕೇವಲ ಓರ್ವ ವ್ಯಕ್ತಿ ಅರ್ಹತೆಯನ್ನು ಹೊಂದಿರುತ್ತಾರೆ. ಇಲ್ಲಿ ಕುಟುಂಬ ಎಂದರೆ ಸ್ವಯಂ, ಪತ್ನಿ ಹಾಗೂ ಮಕ್ಕಳು ಒಳಗೊಂಡಿರುತ್ತಾರೆ. ಯೋಜನಾ ವೆಚ್ಚದ 10%ದಷ್ಟು ಹೂಡಿಕೆ ಮಾಡುವಂತಿರಬೇಕು ಹಾಗೂ ಬ್ಯಾಂಕ್ನಿಂದ ಸಾಲ ಪಡೆಯಬೇಕು. ಯೋಜನಾ ವೆಚ್ಚದಲ್ಲಿ ಭೂಮಿಯ ವೆಚ್ಚವನ್ನು ಸೇರಿಸುವಂತಿಲ್ಲ. ನಿರ್ಮಿತ ಕಟ್ಟಡ ವೆಚ್ಚದ ಜೊತೆಗೆ ಭೋಗ್ಯ ಅಥವಾ ಬಾಡಿಗೆಯ ಶೆಡ್ ಅನ್ನು ಯೋಜನಾ ವೆಚ್ಚದಲ್ಲಿ ಸೇರಿಸಬಹುದು. ಯೋಜನಾ ವೆಚ್ಚದಲ್ಲಿ ಸೇರಿಸುವ ವರ್ಕ್ ಶೆಡ್ನ ಬಾಡಿಗೆಯ ಪ್ರಮಾಣ ಗರಿಷ್ಠ 3 ವರ್ಷಗಳನ್ನು ಮೀರುವಂತಿಲ್ಲ. ವೈಯಕ್ತಿಕ ಅತಿ ಸಣ್ಣ ಘಟಕಗಳ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಅಂತಂದರೆ, ಹಾಲಿ ಕಾರ್ಯನಿರ್ವಹಿಸುತ್ತಿರುವ ಘಟಕಗಳ ಗುರುತಿಸುವಿಕೆ ಎರಡು ಅಂಶಗಳ ಪ್ರಕ್ರಿಯೆಯನ್ನು ಆಧರಿಸಿರುತ್ತಿದೆ. ಒಂದು ಜಿಲ್ಲೆ ಒಂದು ಉತ್ಪನ್ನ ದೃಷ್ಟಿಕೋನದ ಆಧಾರದ ಮೇಲೆ ಜಿಲ್ಲೆಯಲ್ಲಿ ಆ ಉತ್ಪನ್ನದಲ್ಲಿ ತೊಡಗಿರುವಂತಹ ಘಟಕಗಳಿಗೆ ಆದ್ಯತೆಯ ಮೇರೆಗೆ ಬೆಂಬಲ ಒದಗಿಸಲಾಗುವುದು, ಇತರೆ ಘಟಕಗಳಿಗೆ ಅವುಗಳ ಸಾಮರ್ಥ್ಯವನ್ನು ಆಧರಿಸಿ ಬೆಂಬಲ ಒದಗಿಸಲಾಗುವುದು. ಸಂಪನ್ಮೂಲ ವ್ಯಕ್ತಿಗಳಿಂದ ನೇರವಾಗಿ ಗುರುತಿಸಲ್ಪಟ್ಟಿರುವಂತಹ ಘಟಕಗಳನ್ನು ಆಧರಿಸಿ ಎಲ್ಲಾ ಸಮರ್ಥ ಪ್ರಕರಣಗಳು ಹಾಗೂ ಪಡೆದಂತಹ ಅರ್ಜಿಗಳನ್ನು ಜಿಲ್ಲಾ ಮಟ್ಟದ ಸಮಿತಿಯ ಮುಂದೆ ಸಲ್ಲಿಸಲಾಗುವುದು. ಜಿಲ್ಲಾ ಮಟ್ಟದ ಸಮಿತಿಯು ಪ್ರತಿ ಘಟಕಕ್ಕೆ ಸಂಬಂಧಿಸಿದಂತೆ ಸಂಪನ್ಮೂಲ ವ್ಯಕ್ತಿಯು ಸಲ್ಲಿಸಿರುವಂತಹ ವರದಿಯನ್ನು ಅಧ್ಯಯನ ಮಾಡಬೇಕು ಹಾಗೂ ಆಸಕ್ತಿ ಇರುವ ವ್ಯಕ್ತಿಗಳನ್ನು ಸಂದರ್ಶಿಸಬೇಕು. ಸಂಪನ್ಮೂಲ ವ್ಯಕ್ತಿಯು ಪ್ರತಿ ಘಟಕಕ್ಕೂ ಸಹ ನಡೆಸುವ ಅಧ್ಯಯನವು ಈ ಕೆಳಗಿನ ವಿವರಗಳನ್ನು ಒಳಗೊಂಡಿರಬೇಕು: ಉದ್ಯಮದ ವಾರ್ಷಿಕ ವಹಿವಾಟು, ಉದ್ಯಮದ ವತಿಯಿಂದ ಪಾವತಿಗಳ ಟ್ರ್ಯಾಕ್ ರೆಕಾರ್ಡ್, ಹಾಲಿ ಮೂಲಭೂತ ಸೌಕರ್ಯ, ಹಿಂಬದಿ ಹಾಗೂ ಮುಂಬದಿಯ ಸಂಪರ್ಕಗಳು, ಕ್ಲಸ್ಟರ್ಗಳೊಂದಿಗೆ ಸಂಪರ್ಕ, ಉದ್ದಿಮೆಯ ಮಾರುಕಟ್ಟೆ ಸಂಪರ್ಕ. ಇವಿಷ್ಟು ವೈಯಕ್ತಿಕ ಯೋಜನೆಗಳಿಂದ. ಇನ್ನು ಸಮೂಹ ವರ್ಗ ಯೋಜನೆಗಳು ಅಂತಂದ್ರೆ, ಈ ಯೋಜನೆಯು ವರ್ಗೀಕರಣ, ಶ್ರೇಣೀಕರಣ, ಮೌಲ್ಯಮಾಪನ, ಶೇಖರಣೆ, ಸಾಮಾನ್ಯ ಸಂಸ್ಕರಣೆ, ಪ್ಯಾಕೇಜಿಂಗ್, ಮಾರ್ಕೆಟಿಂಗ್, ಕೃಷಿ ಉತ್ಪನ್ನದ ಸಂಸ್ಕರಣೆ ಹಾಗೂ ಪ್ರಯೋಗಾಲಯಗಳಿಗಾಗಿ ಇಡೀ ಮೌಲ್ಯ ಸರಪಳಿಯಾದ್ಯಂತ ಎಫ್ಪಿಒಗಳು, ಎಸ್ಎಚ್ಜಿಗಳು, ಉತ್ಪಾದಕ ಸಹಕಾರಿಗಳಂತಹ ಕ್ಲಸ್ಟರ್ಗಳಿಗೆ ಹಾಗೂ ಸಮೂಹಗಳಿಗೆ ಬೆಂಬಲ ಒದಗಿಸುವುದು. ರೈತ ಉತ್ಪಾದಕ ಸಂಸ್ಥೆಗಳು, ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಗಳು ಹಾಗೂ ಉತ್ಪಾದಕರ ಸೊಸೈಟಿಗಳು, ಇವುಗಳಿಗೆ ಈ ಕೆಳಕಂಡ ಬೆಂಬಲವನ್ನು ಒದಗಿಸಲಾಗುತ್ತದೆ: ಸಾಲ ಸಂಪರ್ಕದೊಂದಿಗೆ 35% ಅನುದಾನ, ತರಬೇತಿ ಬೆಂಬಲ. ಇಂತಹ ಪ್ರಕರಣಗಳಲ್ಲಿ ನೀಡಲಾಗುವ ಗರಿಷ್ಠ ಅನುದಾನ ನಮೂದಿಸಿದಂತಿರುತ್ತದೆ. ಸಹಕಾರಿಗಳು ಅಥವಾ ಸೊಸೈಟಿಗಳು, ಇವುಗಳಿಗೆ ಅರ್ಹತಾ ಮಾನದಂಡ ಏನು ಅಂತ ನೋಡೋದಾದ್ರೆ, ODOP ಉತ್ಪನ್ನದ ಸಂಸ್ಕರಣೆಯಲ್ಲಿ ಇದು ತೊಡಗಿರುವುದು ಅಪೇಕ್ಷಣೀಯ, ಕನಿಷ್ಠ 1 ಕೋಟಿ ರೂಪಾಯಿ ವಾರ್ಷಿಕ ವಹಿವಾಟನ್ನು ಹೊಂದಿರಬೇಕು, ಪ್ರಸ್ತಾಪಿತ ಯೋಜನೆಯ ವೆಚ್ಚ ಹಾಲಿ ವಹಿವಾಟಿಗಿಂತಲೂ ಹೆಚ್ಚಿರಬಾರದು, ಸದಸ್ಯರುಗಳು ಉತ್ಪನ್ನ ನಿರ್ವಹಣೆಯಲ್ಲಿ ಕನಿಷ್ಠ 3 ವರ್ಷಗಳ ಜ್ಞಾನ ಹಾಗೂ ಅನುಭವವನ್ನು ಹೊಂದಿರಬೇಕು. ಸ್ವಸಹಾಯ ಸಂಘಗಳು, ಸೆಲ್ಫ್ ಹೆಲ್ಪ್ ಗ್ರೂಪ್ಗಳು, ಅನೇಕ ಎಸ್ಎಚ್ಜಿಗಳು ಆಹಾರ ಸಂಸ್ಕರಣಾ ಚಟುವಟಿಕೆಗಳನ್ನು ಕೈಗೊಂಡಿವೆ. ಯೋಜನೆಯ ಎಸ್ಎಚ್ಜಿಗಳಿಗೆ ಈ ಕೆಳಗಂಡ ಬೆಂಬಲವನ್ನು ಪ್ರಸ್ತಾಪಿಸುತ್ತದೆ. ಪ್ರಾಥಮಿಕ ಬಂಡವಾಳ, ಈ ಯೋಜನೆಯಡಿ ಸ್ವಸಹಾಯ ಗುಂಪುಗಳ ಪ್ರತಿ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ ಹಾಗೂ ಚಿಕ್ಕ ಪರಿಕರಗಳನ್ನು ಖರೀದಿಸಲು ₹40 ಅನುದಾನದೊಂದಿಗೆ ಬಂಡವಾಳ ಹೂಡಿಕೆಗಾಗಿ ಬೆಂಬಲ. ಇಂತಹ ಪ್ರಕರಣಗಳಲ್ಲಿ ಗರಿಷ್ಠ ಅನುದಾನದ ಮಿತಿ ನಿಗದಿಪಡಿಸಿದಂತಿರುತ್ತದೆ. ಸಾಮಾನ್ಯ ಮೂಲಭೂತ ಸೌಕರ್ಯಕ್ಕೆ ಬೆಂಬಲ. ಸಾಮಾನ್ಯ ಮೂಲಭೂತ ಸೌಕರ್ಯದ ಬೆಂಬಲವನ್ನು ಎಫ್ಪಿಒಗಳು, ಎಸ್ಎಚ್ಜಿಗಳು, ಸಹಕಾರಿಗಳು, ಯಾವುದೇ ಸರ್ಕಾರಿ ಏಜೆನ್ಸಿ ಅಥವಾ ಖಾಸಗಿ ಉದ್ಯಮಗಳಿಗೆ ಒದಗಿಸಲಾಗುವುದು. ಈ ಯೋಜನೆಯಡಿ ಸೃಷ್ಟಿಸಲಾಗಿರುವ ಸಾಮಾನ್ಯ ಮೂಲಭೂತ ಸೌಕರ್ಯ ಇತರೆ ಘಟಕಗಳಿಗೆ ಹಾಗೂ ಸಾರ್ವಜನಿಕರಿಗೆ ಬಾಡಿಗೆ ಆಧಾರದ ಮೇಲೆ ಬಳಸಿಕೊಳ್ಳಲು ಲಭ್ಯವಿರಬೇಕು. ಈ ವರ್ಗದಡಿ ಯೋಜನೆಯ ಅರ್ಹತೆಯ ಮಾನದಂಡವನ್ನು ರೈತರಿಗೆ ಹಾಗೂ ಕೈಗಾರಿಕೆಗೆ ಲಭಿಸುವ ಲಾಭ, ಕಾರ್ಯಸಾಧ್ಯತೆಯ ಅಂತರ, ಖಾಸಗಿ ಹೂಡಿಕೆ ಅನುಪಸ್ಥಿತಿ, ಮೌಲ್ಯ ಸರಪಳಿ ಅವಶ್ಯಕತೆ ಇತ್ಯಾದಿಗಳನ್ನು ಆಧರಿಸಿ ನಿರ್ಧರಿಸಲಾಗುತ್ತದೆ. ಹಾಗಾದರೆ ಮುಂದಿನದು ಬ್ರ್ಯಾಂಡಿಂಗ್ ಹಾಗೂ ಮಾರ್ಕೆಟಿಂಗ್ ಬೆಂಬಲ. ಈ ಯೋಜನೆಯಡಿ ಎಫ್ಪಿಒಗಳು, ಎಸ್ಎಚ್ಜಿಗಳು, ಸಹಕಾರಿ ಗುಂಪುಗಳಿಗೆ ಅಥವಾ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ಎಸ್ಪಿವಿಗೆ ಮಾರ್ಕೆಟಿಂಗ್ ಹಾಗೂ ಬ್ರ್ಯಾಂಡಿಂಗ್ ಬೆಂಬಲವನ್ನು ಒದಗಿಸಲಾಗುವುದು. ಈ ಬೆಂಬಲವನ್ನು ಪಡೆಯಲು ಅಗತ್ಯವಿರುವ ಅರ್ಹತೆಯ ಅಂಶಗಳು ಏನಂತಂದ್ರೆ, ಈ ಯೋಜನೆಯಡಿ ಮಾರ್ಕೆಟಿಂಗ್ಗೆ ಸಂಬಂಧಪಟ್ಟ ತರಬೇತಿಗೆ ಸಂಪೂರ್ಣ ಹಣಕಾಸಿನ ನೆರವನ್ನು ಒದಗಿಸಲಾಗುವುದು, ಸಾಮಾನ್ಯ ಪ್ಯಾಕೇಜಿಂಗ್ನಲ್ಲಿ ಭಾಗವಹಿಸಲು ಗುಣಮಟ್ಟ ನಿಗದಿಪಡಿಸುವಿಕೆ ಒಳಗೊಂಡಂತೆ ಸಾಮಾನ್ಯ ಬ್ರ್ಯಾಂಡ್ ಹಾಗೂ ಪ್ಯಾಕೇಜಿಂಗ್ ಅನ್ನು ಅಭಿವೃದ್ಧಿಪಡಿಸುವುದು, ರಾಷ್ಟ್ರ ಹಾಗೂ ಪ್ರಾದೇಶಿಕ ಮಟ್ಟದ ರೀಟೇಲ್ ಸರಪಳಿಗಳು ಹಾಗೂ ರಾಜ್ಯ ಮಟ್ಟದ ಸಂಸ್ಥೆಗಳೊಂದಿಗೆ ಮಾರ್ಕೆಟಿಂಗ್ ಒಪ್ಪಂದಗಳು, ಉತ್ಪನ್ನದ ಗುಣಮಟ್ಟವನ್ನು ಖಾತ್ರಿಪಡಿಸಲು ಗುಣಮಟ್ಟದ ನಿಯಂತ್ರಣವು ನಿಗದಿ ಪ್ರಮಾಣಗಳನ್ನು ಹೋಲಬೇಕು. ಮಾರ್ಕೆಟಿಂಗ್ ಹಾಗೂ ಬ್ರ್ಯಾಂಡಿಂಗ್ ಬೆಂಬಲಕ್ಕಾಗಿ ಸಾಮಾನ್ಯವಾದ ಒಂದು ಮುದ್ರೆ ಅಥವಾ ಬ್ರ್ಯಾಂಡ್, ಸಾಮಾನ್ಯ ಪ್ಯಾಕೇಜಿಂಗ್ ಹಾಗೂ ಉತ್ಪನ್ನ ಗುಣಮಟ್ಟವನ್ನು ಅಭಿವೃದ್ಧಿಪಡಿಸುವ ಅಗತ್ಯವಿದೆ. ಇನ್ನು ಅರ್ಹತಾ ಮಾನದಂಡ ಏನು ಅಂತ ನೋಡೋದಾದ್ರೆ, ಪ್ರಸ್ತಾವನೆಯು ODOP ಸಂಬಂಧಪಟ್ಟಿರಬೇಕು. ಸಹಾಯ ಪಡೆಯುವ ಅರ್ಹತೆಗೆ ಉತ್ಪನ್ನದ ಕನಿಷ್ಠ ವಹಿವಾಟು ₹5 ಕೋಟಿಗಳಾಗಿರಬೇಕು. ಅಂತಿಮ ಉತ್ಪನ್ನವು ಗ್ರಾಹಕರಿಗೆ ಮಾರಾಟ ಮಾಡಿರುವ ರೀಟೇಲ್ ಪ್ಯಾಕ್ ಆಗಿರಬೇಕು. ಅರ್ಜಿದಾರರು ಎಫ್ಪಿಒ ಅಥವಾ ಸ್ವಸಹಾಯ ಗುಂಪುಗಳು ಅಥವಾ ಸಹಕಾರಿ ಸೊಸೈಟಿ ದೊಡ್ಡ ಸಂಖ್ಯೆಯ ಉತ್ಪಾದಕರನ್ನು ಒಟ್ಟಿಗೆ ತರುವ ಪ್ರಾದೇಶಿಕ ಹಾಗೂ ರಾಜ್ಯ ಮಟ್ಟದ ಎಸ್ಪಿವಿಗಳಾಗಿರಬೇಕು. ಉತ್ಪನ್ನ ಹಾಗೂ ಉತ್ಪಾದಕರು ದೊಡ್ಡ ಮಟ್ಟಕ್ಕೆ ಏರುವಂತವರಾಗಿರಬೇಕು. ಪ್ರಸ್ತಾವನೆಯಲ್ಲಿ ಪ್ರೋತ್ಸಾಹಿಸುವ ಸಂಸ್ಥೆಯ ನಿರ್ವಹಣೆ ಹಾಗೂ ಉದ್ಯಮಶೀಲತಾ ಸಾಮರ್ಥ್ಯವನ್ನು ಸ್ಥಾಪಿಸಬೇಕು. ಇನ್ನು ವಿವರವಾದ ಯೋಜನಾ ವರದಿ ಸಿದ್ಧಪಡಿಸುವಿಕೆ. ಪ್ರಸ್ತಾವನೆಗೆ ಉತ್ಪನ್ನ ಕಾರ್ಯತಂತ್ರ, ಗುಣಮಟ್ಟ ನಿಯಂತ್ರಣ, ಉತ್ಪನ್ನದ ಒಟ್ಟುಗೂಡಿಸುವಿಕೆ, ಸಾಮಾನ್ಯ ಪ್ಯಾಕೇಜಿಂಗ್ ಹಾಗೂ ಬ್ರ್ಯಾಂಡಿಂಗ್, ದರ ನಿಗದಿಪಡಿಸುವ ಕಾರ್ಯತಂತ್ರ, ಪ್ರೋತ್ಸಾಹಿಸುವ ವಿವರಗಳು, ಉಗ್ರಾಣ ಹಾಗೂ ಶೇಖರಣೆ, ಮಾರ್ಕೆಟಿಂಗ್ ಚಾನೆಲ್, ಮಾರಾಟವನ್ನು ಹೆಚ್ಚಿಸುವ ಯೋಜನೆಗಳು ಇತ್ಯಾದಿ ಅಗತ್ಯವಾದ ವಿವರಗಳನ್ನು ಒಳಗೊಂಡಂತಹ ಡಿಪಿಆರ್ ಅಥವಾ ವಿವರವಾದ ಯೋಜನಾ ವರದಿಯನ್ನು ಸಿದ್ಧಪಡಿಸಬೇಕು. ಮಾರ್ಕೆಟಿಂಗ್ ಹಾಗೂ ಬ್ರ್ಯಾಂಡಿಂಗ್ ಆಗಿ ಪ್ರಸ್ತಾವನೆಗಳ ಡಿಪಿಆರ್ ಅನ್ನು ಸಿದ್ಧಪಡಿಸಲು ರಾಜ್ಯ ನೋಡಲ್ ಏಜೆನ್ಸಿ ವತಿಯಿಂದ ರೂ 5 ಲಕ್ಷಗಳವರೆಗೆ ಬೆಂಬಲ ಲಭ್ಯವಿರುತ್ತದೆ. ಮುಂದಿನದು ಸಾಮರ್ಥ್ಯ ಅಭಿವೃದ್ಧಿ ಹಾಗೂ ಸಂಶೋಧನೆ. ರಾಷ್ಟ್ರೀಯ ಸಂಸ್ಥೆಗಳಿಗೆ ಬೆಂಬಲ. ಕಿರು ಆಹಾರ ಸಂಸ್ಕರಣಾ ಉದ್ಯಮಿಗಳ ತಾಂತ್ರಿಕ ಉನ್ನತೀಕರಣ ಹಾಗೂ ನಿಯಮಬದ್ಧಗೊಳಿಸುವಿಕೆಯ ಪ್ರಕ್ರಿಯೆಯಲ್ಲಿ ಸಾಮರ್ಥ್ಯಾಭಿವೃದ್ಧಿ ಹಾಗೂ ತರಬೇತಿಯೊಂದು ನಿರ್ಣಾಯಕವಾದ ಅಂಶವಾಗಿದೆ. ರಾಷ್ಟ್ರಮಟ್ಟದಲ್ಲಿ ರಾಷ್ಟ್ರೀಯ ಆಹಾರ ತಂತ್ರಜ್ಞಾನ ಉದ್ಯಮಶೀಲತಾ ಹಾಗೂ ನಿರ್ವಹಣಾ ಸಂಸ್ಥೆ ಹಾಗೂ ಭಾರತೀಯ ಆಹಾರ ಸಂಸ್ಕರಣಾ ತಂತ್ರಜ್ಞಾನ ಸಂಸ್ಥೆ, ಇವುಗಳು ಸಾಮರ್ಥ್ಯಾಭಿವೃದ್ಧಿ ಹಾಗೂ ಸಂಶೋಧನೆಗಳಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸುತ್ತವೆ. ಇವುಗಳು ಸಂಶೋಧನೆ ಹಾಗೂ ಸಾಮರ್ಥ್ಯ ಅಭಿವೃದ್ಧಿಗಾಗಿ ಹಣಕಾಸಿನ ನೆರವನ್ನು ಪಡೆಯಲು ಅರ್ಹತೆಯನ್ನು ಹೊಂದಿರುತ್ತವೆ. ರಾಜ್ಯ ಮಟ್ಟದ ತಾಂತ್ರಿಕ ಸಂಸ್ಥೆಗಳಿಗೆ ಬೆಂಬಲ. ರಾಜ್ಯ ಸರ್ಕಾರವು ಯೋಜನೆಗಾಗಿ ರಾಜ್ಯ ಮಟ್ಟದ ತಾಂತ್ರಿಕ ಸಂಸ್ಥೆಯನ್ನು ನಿಯೋಜಿಸಬೇಕು. ಈ ಸಂಸ್ಥೆಯ ಚಟುವಟಿಕೆಗಳು ಈ ಕೆಳಗಿನ ಅಂಶಗಳನ್ನು ಒಳಗೊಂಡಿರಬೇಕು. ಮೊದಲನೆಯದಾಗಿ, ರಾಜ್ಯ ಮಟ್ಟದ ತಾಂತ್ರಿಕ ಸಂಸ್ಥೆಗಾಗಿ ಪಿಐಪಿಯನ್ನು ಸಿದ್ಧಪಡಿಸುವುದು. ಸಾಮರ್ಥ್ಯ ಅಭಿವೃದ್ಧಿ ಹಾಗೂ ಸಂಶೋಧನೆಗಳಿಗೆ ಸಂಬಂಧಪಟ್ಟಂತೆ ಎಸ್ಎನ್ಎ ವತಿಯಿಂದ ಸಿದ್ಧಪಡಿಸಲಾಗುವ ಪಿಐಪಿಗಳಿಗೆ ಒಳಮಾಹಿತಿಯನ್ನು ಒದಗಿಸುವುದು. ರಾಜ್ಯ ಹಾಗೂ ಜಿಲ್ಲಾ ಅಧಿಕಾರಿಗಳಿಗೆ ಸಾಮರ್ಥ್ಯಾಭಿವೃದ್ಧಿ ಹಾಗೂ ತರಬೇತಿಯನ್ನು ಏರ್ಪಡಿಸುವುದು. ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳಿಗೆ ತರಬೇತಿಯನ್ನು ಏರ್ಪಡಿಸುವುದು. ರಾಜ್ಯ ನೋಡಲ್ ಏಜೆನ್ಸಿಗಳು ಸಿದ್ಧಪಡಿಸುತ್ತಿರುವಂತಹ ಬ್ರ್ಯಾಂಡಿಂಗ್ ಹಾಗೂ ಮಾರ್ಕೆಟಿಂಗ್ ಯೋಜನೆಗಳಿಗೆ ಸಾಮಗ್ರಿ ಒದಗಿಸುವುದು. ನಿಯೋಜಿತ ರಾಜ್ಯ ಮಟ್ಟದ ತಾಂತ್ರಿಕ ಸಂಸ್ಥೆ ಪ್ರಸ್ತಾಪಿತ ಚಟುವಟಿಕೆಗಳಿಗೆ ವಾರ್ಷಿಕ ತರಬೇತಿ ಕ್ಯಾಲೆಂಡರ್ ಒಳಗೊಂಡಂತೆ ಪಿಐಪಿಯನ್ನು ಸಿದ್ಧಪಡಿಸಬೇಕು. ಇನ್ನು ವ್ಯಕ್ತಿಗಳು ಹಾಗೂ ಸಮೂಹಗಳಿಗೆ ತರಬೇತಿ ಬೆಂಬಲವನ್ನು ಯಾವ ರೀತಿ ಕೊಡುವುದು ಅಂತಂದ್ರೆ, ಬಂಡವಾಳ ಹೂಡಿಕೆಗಾಗಿ ಬೆಂಬಲವನ್ನು ಒದಗಿಸುತ್ತಿರುವಂತಹ ವೈಯಕ್ತಿಕ ಘಟಕಗಳಿಗೆ ಹಾಗೂ ಸಮೂಹಗಳಿಗೆ ತರಬೇತಿ ಬೆಂಬಲವನ್ನು ಒದಗಿಸಲಾಗುವುದು. ಜೊತೆಗೆ ಜಿಲ್ಲೆಯಲ್ಲಿ ಒಡಿಒಪಿ ಉತ್ಪನ್ನಗಳ ಸಂಸ್ಕರಣೆಯಲ್ಲಿ ತೊಡಗಿರುವಂತಹ ಇತರೆ ಹಾಲಿ ಘಟಕಗಳಿಗೆ ಹಾಗೂ ಸಮೂಹಗಳಿಗೂ ಸಹ ತರಬೇತಿ ಬೆಂಬಲವನ್ನು ಒದಗಿಸಲಾಗುವುದು. ಯೋಜನೆಯಡಿ ಮಾರ್ಕೆಟಿಂಗ್ ಹಾಗೂ ಬ್ರ್ಯಾಂಡಿಂಗ್ ಬೆಂಬಲವನ್ನು ಒದಗಿಸುತ್ತಿರುವಂತಹ ಸಮೂಹಗಳಿಗೂ ಸಹ ತರಬೇತಿ ಬೆಂಬಲವನ್ನು ಒದಗಿಸಲಾಗುವುದು. ಕೌಶಲ್ಯಾಭಿವೃದ್ಧಿ ಹಾಗೂ ಉದ್ಯಮಶೀಲತಾ ಮಂತ್ರಾಲಯವು ತರಬೇತಿಗಳ ವೆಚ್ಚಗಳಿಗಾಗಿ ಪ್ರತಿ ಗಂಟೆಯ ಪ್ರಕಾರ ದರವನ್ನು ನಿಗದಿಪಡಿಸಿದೆ. ಇದೇ ಪ್ರಮಾಣಿತ ದರವನ್ನು ಯೋಜನೆಗೆ ಬಳಸಿಕೊಳ್ಳಲಾಗುವುದು. ತರಬೇತಿಯ ವಿಧ ಹಾಗೂ ಗಂಟೆಗಳ ಸಂಖ್ಯೆಯು ನಿಗದಿತ ನಿಯಮಾವಳಿಗಳ ಪ್ರಕಾರ ಇರಬೇಕು. ಇನ್ನು ಈ ಯೋಜನೆಯ ಅಧ್ಯಯನಗಳ ಹಾಗೂ ವರದಿಗಳು. ರಾಜ್ಯ ಮಟ್ಟದ ಉನ್ನತೀಕರಣ ಯೋಜನೆ ಈ ಕೆಳಕಂಡ ಅಂಶಗಳನ್ನು ಒಳಗೊಂಡಂತಹ ರಾಜ್ಯ ಮಟ್ಟದ ಉನ್ನತೀಕರಣ ಯೋಜನೆಯನ್ನು ಕೈಗೊಳ್ಳಬೇಕು. ಬೇಸ್ಲೈನ್ ಅಂದಾಜಿಸುವಿಕೆ. ಬೇಸ್ಲೈನ್ ಅಧ್ಯಯನವು ಒಡಿಒಪಿಯನ್ನು ಗುರುತಿಸುವ ಕಡೆ ಗಮನ ಕೇಂದ್ರೀಕರಿಸಬೇಕು. ಈ ಅಧ್ಯಯನವು ಪ್ರತಿ ರಾಜ್ಯದಲ್ಲಿಯೂ 31 ಜುಲೈ 2020 ಮುಕ್ತಾಯವಾಗಬೇಕು. ಈ ಅಧ್ಯಯನಕ್ಕಾಗಿ ರಾಜ್ಯಗಳಿಗೆ ರೂ 2.5 ಲಕ್ಷದಿಂದ ರೂ 10 ಲಕ್ಷಗಳವರೆಗೆ ಒದಗಿಸಲಾಗುವುದು. ರಾಜ್ಯ ಮಟ್ಟದ ಉನ್ನತೀಕರಣ ಯೋಜನೆ ಕುರಿತಂತೆ ಒಮ್ಮೆ ನಿರ್ಧಾರವನ್ನು ತೆಗೆದುಕೊಂಡ ನಂತರ ಜಿಲ್ಲೆಯಲ್ಲಿ ಆ ಉತ್ಪನ್ನದ ಸಂಸ್ಕರಣೆಯನ್ನು ಕೈಗೊಂಡಿರುವಂತಹ ಘಟಕಗಳ ಸಂಖ್ಯೆ, ಕ್ಷೇತ್ರ ಮಟ್ಟದ ಕಾರ್ಯಾಚರಣೆಗಳು, ಒಟ್ಟು ಗಾತ್ರ ಹಾಗೂ ಉತ್ಪನ್ನದ ಮೌಲ್ಯ, ತಂತ್ರಜ್ಞಾನ, ಫಾರ್ಮ್ ಗೇಟ್ ಮಟ್ಟದ ಸಂಸ್ಕರಣೆ, ಶೇಖರಣೆ, ಉಗ್ರಾಣ, ಸಂಸ್ಕರಣಾ ಘಟಕಗಳ ಸಂಖ್ಯೆ, ಇತರೆ ವಿವರಗಳು ಇತ್ಯಾದಿ ವಿವರಗಳೊಂದಿಗೆ ವಿವರವಾದ ಅಧ್ಯಯನವನ್ನು ಕೈಗೊಳ್ಳಬೇಕು. ಈ ಅಧ್ಯಯನವನ್ನು 31 ಡಿಸೆಂಬರ್ 2020 ಮುಕ್ತಾಯಗೊಳಿಸಬೇಕು. ಈ ಮೇಲಿನ ಅಧ್ಯಯನ ಕೈಗೊಳ್ಳಲು ರಾಜ್ಯಗಳಿಗೆ 10 ಲಕ್ಷ ರೂಪಾಯಿಗಳಿಂದ 75 ಲಕ್ಷ ರೂಪಾಯಿಗಳವರೆಗೆ ನೀಡಲಾಗುವುದು. ಇನ್ನು ಯೋಜನಾ ಅನುಷ್ಠಾನ ನಕ್ಷೆ ಅಂದರೆ ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್ ಪ್ರೋಗ್ರಾಂ. ಪ್ರತಿ ರಾಜ್ಯವು ಹಿಂದಿನ ವರ್ಷದ ಯೋಜನಾ ಅನುಷ್ಠಾನ ನಕ್ಷೆಯನ್ನು ಆ ವರ್ಷದ ಜನವರಿ ತಿಂಗಳಲ್ಲಿ ಸಿದ್ಧಪಡಿಸಬೇಕು ಹಾಗೂ ಅದನ್ನು ಪ್ರತಿ ವರ್ಷ ಜನವರಿ 31 ತಾರೀಕಿನೊಳಗೆ ಅನುಮೋದನೆ ಪಡೆಯಲು MOFPIಗೆ ಕಳುಹಿಸಿಕೊಡಬೇಕು. ಯೋಜನಾ ಅನುಷ್ಠಾನ ನಕ್ಷೆಯನ್ನು ಅನುಮೋದನೆಗಾಗಿ ಅಂತರ್ ಮಂತ್ರಾಲಯ ಅಧಿಕಾರಿಯುಕ್ತ ಸಮಿತಿಯ ಮುಂದೆ ಮಂಡಿಸಬೇಕು. ರಾಜ್ಯ ಮಟ್ಟದ ಅನುಮೋದನಾ ಸಮಿತಿಯು ಆ ಯೋಜನಾ ಅನುಷ್ಠಾನ ನಕ್ಷೆಯನ್ನು MOFPIಗೆ ಶಿಫಾರಸು ಮಾಡಬೇಕು. MOFPI ಆ ಯೋಜನಾ ಅನುಷ್ಠಾನ ನಕ್ಷೆಯನ್ನು ಹಿಂದಿನ ಹಣಕಾಸು ವರ್ಷದ 31 ಮಾರ್ಚ್ ಒಳಗೆ ಅನುಮೋದಿಸಬೇಕು. ನಿಧಿ ಹಂಚಿಕೆ, ಫಂಡ್ ಅಲೋಕೇಷನ್. ಇದು ಕೇಂದ್ರ ಸರ್ಕಾರ ಪ್ರಾಯೋಜಿತ ಯೋಜನೆಯಾಗಿದ್ದು ಕೇಂದ್ರ ಹಾಗೂ ರಾಜ್ಯಗಳು ಈ ಕೆಳಕಂಡಂತೆ ಸಂಪನ್ಮೂಲಗಳನ್ನು ಹಂಚಿಕೊಳ್ಳುತ್ತವೆ. ಕೇಂದ್ರ ಹಾಗೂ ರಾಜ್ಯದ ಪಾಲು 60-40 ಅನುಪಾತದಲ್ಲಿ, ಕೇಂದ್ರ ಹಾಗೂ ಹಿಮಾಲಯ ಹಾಗೂ ಈಶಾನ್ಯ ರಾಜ್ಯಗಳ ನಡುವೆ 90-10 ಅನುಪಾತದಲ್ಲಿ, ಶಾಸನವಿರುವ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಕೇಂದ್ರ ಹಾಗೂ ರಾಜ್ಯಗಳ ನಡುವೆ 60-40 ಅನುಪಾತದಲ್ಲಿ, ಶಾಸಕಾಂಗವಿಲ್ಲದಿರುವ ಕೇಂದ್ರಾಡಳಿತ ಪ್ರದೇಶಗಳಿಗೆ ಕೇಂದ್ರ ಸರ್ಕಾರದಿಂದ 100% ನಿಧಿಯನ್ನು ಒದಗಿಸಲಾಗುವುದು. ಕೇಂದ್ರ ಸರ್ಕಾರವು ಈ ಕೆಳಕಂಡ ಅಂಶಗಳಿಗೆ 100% ನಿಧಿಯನ್ನು ಒದಗಿಸುತ್ತದೆ. ಸಾಮರ್ಥ್ಯಾಭಿವೃದ್ಧಿ ಹಾಗೂ ತರಬೇತಿ, ಎಂಒಎಫ್ಪಿಐಗಾಗಿ ರಾಷ್ಟೀಯ ಪ್ರಧಾನಮಂತ್ರಿ ಆಡಳಿತ ವೆಚ್ಚ, ರಾಷ್ಟ್ರಮಟ್ಟದಲ್ಲಿ ಶ್ರವಣ ದೃಶ್ಯ ಮುದ್ರಿತ ಸಾಮಗ್ರಿಗಳ ಅಭಿವೃದ್ಧಿ, ಮಾದರಿಗಳ ಅಭಿವೃದ್ಧಿ ಇತ್ಯಾದಿಗಳಿಗೆ ಸಂಬಂಧಪಟ್ಟಂತೆ ತರಬೇತಿ ಬೆಂಬಲ, ತಂತ್ರಜ್ಞಾನ ಉತ್ಪನ್ನ ಇತ್ಯಾದಿಗಳ ಅಭಿವೃದ್ಧಿ, ರಾಷ್ಟ್ರಮಟ್ಟದ ಪಾಲುದಾರಿಕೆ ಸಂಸ್ಥೆಗಳಿಗೆ ಬೆಂಬಲ. ಸಾಲ ಸಂಪರ್ಕ. ಈ ಯೋಜನೆಯಡಿ ಇರುವ ಮುಖ್ಯವಾದ ವೆಚ್ಚವೆಂದರೆ ಗರಿಷ್ಠ ರೂ.10 ಲಕ್ಷದ ಮಿತಿಯೊಂದಿಗೆ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳಿಗೆ 35% ಪ್ರಮಾಣದ ಸಾಲ ಸಂಪರ್ಕಿತ ಅನುದಾನವಾಗಿದೆ. ಹೆಚ್ಚುವರಿಯಾಗಿ ಸಮೂಹಗಳಿಗೆ ಬಂಡವಾಳ ಹೂಡಿಕೆಗಾಗಿ 35% ಸಾಲ ಸಂಪರ್ಕಿತ ಅನುದಾನವನ್ನು ಒದಗಿಸಲಾಗುವುದು. 35% ಸಾಮಾನ್ಯ ಮೂಲಭೂತ ಸೌಕರ್ಯಕ್ಕಾಗಿ ಸಾಲ ಸಂಪರ್ಕಿತ ಅನುದಾನವನ್ನು ಒದಗಿಸಲಾಗುವುದು. ಈ ಅನುದಾನಗಳನ್ನು ಬ್ಯಾಂಕ್ನಿಂದ ಸಾಲ ಮಂಜೂರಾದ ನಂತರ ಲೆಂಡಿಂಗ್ ಬ್ಯಾಂಕ್ಗೆ ವರ್ಗಾಯಿಸಲಾಗುವುದು. ಅಂದರೆ ಯಾವ ಬ್ಯಾಂಕ್ ನಿಮಗೆ ಸಾಲವನ್ನು ಕೊಡುತ್ತೋ ಆ ಬ್ಯಾಂಕ್ಗೆ ವರ್ಗಾಯಿಸಲಾಗುವುದು. ರಾಷ್ಟ್ರಮಟ್ಟದಲ್ಲಿ ಬ್ಯಾಂಕುಗಳಿಗೆ ಸಹಾಯಧನದ ಹಂಚಿಕೆಗಾಗಿ ಮತ್ತು ಬ್ಯಾಂಕ್ಗಳೊಂದಿಗೆ ಸಂಯೋಜನೆ ಹೊಂದಲು ಒಂದು ನೋಡಲ್ ಬ್ಯಾಂಕ್ ಅನ್ನು ನೇಮಕ ಮಾಡಲಾಗುವುದು. ಸಾಲ ಮಂಜೂರು ಮಾಡುವ ಬ್ಯಾಂಕ್ ಫಲಾನುಭವಿ ಹೆಸರಿನಲ್ಲಿ ಒಂದು ಖಾತೆಯನ್ನು ತೆರೆಯುತ್ತದೆ. ಸಾಲ ನೀಡುವ ಬ್ಯಾಂಕ್ ಸಾಲ ಮಂಜೂರಾದ ವಿಷಯವನ್ನು ರಾಷ್ಟ್ರಮಟ್ಟದಲ್ಲಿ ನೋಡಲ್ ಬ್ಯಾಂಕ್ಗೆ ತಿಳಿಸುತ್ತದೆ. ಈ ಮಾಹಿತಿ ದೊರೆತ ನಂತರ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಕ್ರಮವಾಗಿ 40% ಹಾಗೂ 60% ತಮ್ಮ ತಮ್ಮ ಪಾಲನ್ನು ನೋಡಲ್ ಬ್ಯಾಂಕ್ಗೆ ವರ್ಗಾಯಿಸುತ್ತವೆ. ನೋಡಲ್ ಬ್ಯಾಂಕ್ ಕೇಂದ್ರ ಸರ್ಕಾರದ 60% ಪಾಲು ಹಾಗೂ ರಾಜ್ಯ ಸರ್ಕಾರದ 40% ಪಾಲನ್ನು ಒಟ್ಟಾಗಿ ಸಂಬಂಧಪಟ್ಟ ಸಾಲ ನೀಡುವ ಬ್ಯಾಂಕ್ ಶಾಖೆಗೆ ವರ್ಗಾಯಿಸುತ್ತದೆ. ಆ ಬ್ಯಾಂಕ್ ಶಾಖೆಯು ಈ ಮೊತ್ತವನ್ನು ಫಲಾನುಭವಿಯ ಖಾತೆಯಲ್ಲಿಡಬೇಕು. ಸಾಲ ನೀಡುವ ಬ್ಯಾಂಕ್ ಮಂಜೂರಾದ ಸಾಲದ ಮೊತ್ತ ಹಾಗೂ ಅನುದಾನದ ಮೊತ್ತಗಳನ್ನು ಒಟ್ಟಾಗಿ ಬ್ಯಾಂಕ್ನ ಸಾಮಾನ್ಯ ಅಭ್ಯಾಸದ ಪ್ರಕಾರ ಸಾಲವಾಗಿ ಫಲಾನುಭವಿಗೆ ಅಥವಾ ಸರಬರಾಜುದಾರರಿಗೆ ವಿತರಣೆ ಮಾಡುತ್ತದೆ. ಇನ್ನು ಮಾಹಿತಿ ನಿರ್ವಹಣಾ ವ್ಯವಸ್ಥೆ ಅಂದರೆ MIS, ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಶನ್ ಸಿಸ್ಟಮ್. ಈ ಯೋಜನೆಯು ಇಡೀ ದತ್ತಾಂಶ ಹರಿವು ಹಾಗೂ ಪ್ರಸ್ತಾವನೆಗಳ ಅನುಮೋದನೆ ಇತ್ಯಾದಿಗಳ ನಿಗಾವಣೆಯನ್ನು ಆನ್ಲೈನ್ ಸಿಸ್ಟಮ್ನಲ್ಲಿ ನಡೆಸಲಾಗುವುದು. ಈ ಕಾರಣಕ್ಕಾಗಿ MOFPI ಒಂದು MIS ಅಂತಂದ್ರೆ ಮಾಹಿತಿ ನಿರ್ವಹಣಾ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುತ್ತದೆ. ಈ ಮಾಹಿತಿ ನಿರ್ವಹಣಾ ವ್ಯವಸ್ಥೆಯಲ್ಲಿ ಈ ಕೆಳಕಂಡ ಮಾಹಿತಿ ಅಥವಾ ಅನುಮೋದನೆಗಳು ನಡೆಯುತ್ತವೆ. ರಾಜ್ಯಗಳಿಂದ ಕಳುಹಿಸಲಾದ PIPಯ ಪ್ರಸ್ತಾವನೆಗಳು ಹಾಗೂ MOFPI ವತಿಯಿಂದ ಯಾವುದಾದರೂ ಬದಲಾವಣೆಗಳನ್ನು ಮಾಡಿದಲ್ಲಿ ಅದನ್ನು ಒಳಗೊಂಡಂತೆ ಅನುಮೋದನೆ, ಯಾವುದೇ ಬದಲಾವಣೆಗಳು ಒಳಗೊಂಡಂತೆ ಅನುಮೋದನೆಗೆ ಸಂಬಂಧಪಟ್ಟಂತೆ ರಾಷ್ಟ್ರಮಟ್ಟದ ತರಬೇತಿ ಸಂಸ್ಥೆಗಳಿಂದ PIPಗಳ ಪ್ರಸ್ತಾವನೆ, ವೈಯಕ್ತಿಕ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳಿಂದ ಸಲ್ಲಿಸಿರುವಂತಹ ಸಾಲಗಳು, ವೈಯಕ್ತಿಕ ಘಟಕಗಳಿಗೆ ಒದಗಿಸಲಾದ ತರಬೇತಿ ಬೆಂಬಲದ ವಿವರ, ಬ್ಯಾಂಕುಗಳಿಂದ ಸಾಲದ ಪ್ರಸ್ತಾವನೆಗಳ ರವಾನೆ, ಬ್ಯಾಂಕುಗಳಿಂದ ಸಾಲ ಮಂಜೂರಾತಿಯ ವಿವರಗಳ ಅಪ್ಲೋಡಿಂಗ್. ಹಾಗಾದರೆ ಈ ಯೋಜನೆಯ ಸಾಧನೆ ಇಲ್ಲಿ ತನಕ ಏನು ಅಂತ ನೋಡೋದಾದರೆ, 1 ಜಿಲ್ಲೆ 1 ಉತ್ಪನ್ನದಡಿ 35 ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ 137 ಉತ್ಪನ್ನಗಳಿಗೆ ಮನ್ನಣೆ ನೀಡಲಾಗಿದೆ. ಸಾಮರ್ಥ್ಯಾಭಿವೃದ್ಧಿ ಹಾಗೂ ತರಬೇತಿಯನ್ನು 760 ತರಬೇತಿ ಮಾಲಿಕೆಗಳನ್ನು ಸಿದ್ಧಪಡಿಸಲಾಗಿದೆ. ಇವುಗಳಲ್ಲಿ ತರಬೇತಿ ವಿಷಯ, ವಿಡಿಯೋ, DPR, ಹಸ್ತಪ್ರತಿಗಳು ಸೇರಿವೆ. 486 ಪ್ರಮುಖ ತರಬೇತಿದಾರರನ್ನು ಸಿದ್ಧಪಡಿಸಲಾಗಿದೆ. 10,910 ಫಲಾನುಭವಿಗಳಿಗೆ ತರಬೇತಿಯನ್ನು ನೀಡಲಾಗಿದೆ. ಬ್ರಾಂಡಿಂಗ್ ಮತ್ತು ಮಾರುಕಟ್ಟೆ ವಿಷಯದಲ್ಲಿ 12 ಬ್ರಾಂಡ್ಗಳನ್ನು ತಯಾರಿಸಲಾಗಿದೆ. ಉದಾಹರಣೆ ದಿಲ್ಲಿ ಬೇಕ್ಸ್ ಬೇಕರಿ, ಇದರಲ್ಲಿ ಕಾಶ್ಮೀರ್ ಮಂತ್ರ ಅಂತ, ಸ್ಪೈಸಿಸಲ್ಲಿ ಅಮೃತ್ ಪಾಲ್ ನೆಲ್ಲಿ, ಮಧು ಮಂತ್ರ ಜೇನುತುಪ್ಪ, ಸೋಮ್ದಾನ ಸಿರಿಧಾನ್ಯದಲ್ಲಿ ಕೋರಿ ಗೋಲ್ಡ್ ಅಂತ ಕೊತ್ತಂಬರಿ, ಮಧುರ್ ಮಿತ್ರ ಅಂತ ಬೆಲ್ಲ, ಇವುಗಳನ್ನು ಬ್ರ್ಯಾಂಡಿಂಗ್ ಮಾಡಲಾಗಿದೆ. ಇದುವರೆಗೆ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣ ಉದ್ದಿಮೆಗಳ ನಿಯಮಬದ್ದಗೊಳಿಸುವ ಯೋಜನೆ ಈ ಕುರಿತು ಮಹಾಬಲೇಶ್ವರ ಶಾಸ್ತ್ರಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ಗೌಡ.